ಹತ್ತಿರದಲ್ಲೇ ಇದೆ, ಹಾಗಾಗಿ ಎಷ್ಟು ಎಕರೆ ಗುತ್ತಿಗೆ ತೆಗೆದುಕೊಂಡು ಮಾಡ್ತೀರಿ ಭತ್ತನ? ತಪ್ಪದೆ ಪ್ರತಿ ವರ್ಷ ಭತ್ತ ಬೆಳ್ಕೊಂತೀರಾ ಗುತ್ತಿಗೆ ಜಮೀನಲ್ಲಿ? ಹೋದ ವರ್ಷ ಯಾವ ತಳಿ ಹಾಕಿದ್ರಿ, ಈ ವರ್ಷ ಯಾವ ತಳಿ ಹಾಕೊಂಡಿದ್ರಿ? ಹೋದ ವರ್ಷ ಬಿಕೆಬಿ ಮಾಡಿದ್ವಿ, ಈ ವರ್ಷ ತುಂಗಾ ಮಾಡಿದೀವಿ. ಓಹೋ, ಗುತ್ತಿಗೆ ಎಷ್ಟು ಎಕರೆ ತೆಗೆದುಕೊಳ್ತೀರಿ ಮತ್ತೆ ಅವ್ರಿಗೆ ಏನ್ ಕೊಡ್ತೀರಿ? ಅವ್ರಿಗೆ ಭತ್ತನೇ ಕೊಡ್ತೀವಿ ಸರ್. ಎಷ್ಟು ಕೊಡ್ತೀರಿ ಅವ್ರಿಗೆ? ಒಂದು 10 ಬಟ್ಟೆಯಷ್ಟು ಭತ್ತ ಕೊಡ್ತೀವಿ. ಎಷ್ಟು ಎಕರೆಗೆ ಅಂದ್ರೆ? ಅದು 2 ಎಕರೆ. ಹ್ಮ್, ಅವ್ರಿಗೆ ಭತ್ತ ಅಷ್ಟು ಕೊಟ್ರೆ ಆಯ್ತು, ಅದೆಲ್ಲ ನಾವೇ ತಕೊಳ್ತೀವಿ. ಹುಲ್ಲು ಮತ್ತೆ ಭತ್ತನು ನಿಮಗೆ ಸಾಕಷ್ಟು ಉಳಿತದೆ, ಮತ್ತೆ ಮಾರಾಟನು ಮಾಡ್ತೀರಿ ಅಲ್ವಾ? ಹೌದು, ಮಾರಾಟ ಮಾಡ್ತೀವಿ. ಹ್ಮ್, ನೀವು ಮತ್ತೆ ನಿಮ್ಮ ಪತಿ ಹರೀಶ್ ಕುಮಾರ್ ಜೊತೆಗೆ ನಿಮ್ಮ ಅತ್ತೆಯವರು ಇದಾರೆ, ಮಕ್ಕಳನ್ನು ಸಣ್ಣ ಸಣ್ಣದಕ್ಕೆ ಕೈ ಜೋಡಿಸ್ತಾರೆ, ಎಲ್ಲರೂ ಸೇರಿಕೊಂಡಾಗ ಎಷ್ಟೋ ಒಳ್ಳೆ ಕೆಲಸಗಳು ಆಗ್ತವೆ ಅಲ್ವಾ? ಹೌದು ಹೌದು, ಮಕ್ಕಳು ಕೆಲಸಕ್ಕೆಲ್ಲ ಕೈ ಜೋಡಿಸ್ಕೊಂಡಿರ್ತಾರೆ, ನಾವು ಮಾಡೋ ಕೆಲಸಕ್ಕೆ ಬಂದು ಸೇರ್ಕೊಳ್ತಾರೆ ಎಲ್ಲ ಕೆಲಸ. ಹೌದು, ನಾವು ಮಾಡೋದು ಬೇಡ ಅಂತ ಅಡ್ಡಿ ಮಾಡೋದಿಲ್ಲ ಮಕ್ಕಳಿಗೆ, ಮಕ್ಕಳು ಚಿಕ್ಕನಿಂದಲೇ ಕಲ್ತ್ರೆ ಅವ್ರಿಗೆ ಕೆಲಸ ಗೊತ್ತಿರ್ತದೆ. ಹೌದು, ಮತ್ತೆ ಅವ್ರಿಗೂ ಬರೇ ಓದೋದು ಬರೇ ಒಂಥರ ಕುತ್ಕೊಂಡು ಕೆಲಸ ಮಾಡೋದು ಒಳ್ಳೇದು ಅಲ್ಲ, ಆರೋಗ್ಯಕ್ಕೆ ಪೂರಕವಾದ್ದು ಅಲ್ಲ. ಹೌದು ಹೌದು, ನಾವು ಗದ್ದೆ ನೀರು ಮಣ್ಣು ಅದ್ರಲ್ಲಿ ಎಲ್ಲ ಆಟ ಆಡೋಕು ಬಿಡ್ತೀವಿ. ಅದೇ ಅದೇ, ಎಷ್ಟು ವಯಸ್ಸು ಮಕ್ಕಳಿಗೆ? ಮಕ್ಕಳಿಗೆ ಒಬ್ಳಿಗೆ 11 ವರ್ಷ, ಒಬ್ಳಿಗೆ 9 ವರ್ಷ ಈಗ. ಹ್ಮ್, ಸಣ್ಣ ಮಕ್ಕಳಿಂದ್ಲೇ ಅವ್ರಿಗೆ ನೀರು ಮಳೆ ಇಂಥದ್ರಲ್ಲಿ ಆಟ ಆಡಿದ್ರಿಂದ ಈಗ ನೀರಿಗೆ ಹೋದ್ರು ಶೀತ ಬರೋದು ಆತರ ಏನು ಬರೋದಿಲ್ಲ. ಹೌದು, ಪರಿಸರದ ಜೊತೆಗೆ ಜೀವನ ಮಾಡ್ಲಿಕ್ಕೆ ಅವಕಾಶ ಇದ್ರು ಎಷ್ಟೋ ಜನ ಅದನ್ನ ಬಿಟ್ಬಿಟ್ಟು ನಾಜೂಕಾಗಿ ಜೀವನವನ್ನ ರೂಪಿಸಿಕೊಳ್ಳಕ್ ಹೋಗ್ತಾರೆ, ಸಮಸ್ಯೆಗಳೇ. ಹೌದು, ಹ್ಮ್, ನಾವು ಪರಿಸರ ಜೊತೆ ಹೊಂದ್ಕೊಂಡು ಜೀವನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಿರ. ಹೌದು, ಪವಿತ್ರವರು ಈಗ ತುಂಬಾ ಕಡೆ ಹೇಳ್ತಾರೆ ಆಳು ಕಾಳುಗಳು ಸಿಗೋದಿಲ್ಲ, ಮತ್ತೆ ಅವ್ರಿಗೆಲ್ಲ ವಿಪರೀತ ಕೊಡಬೇಕು, ಏನು ಉಳಿಯೋದಿಲ್ಲ, ಕೃಷಿ ಮಾಡೋದು ಅಷ್ಟೊಂದು ಲಾಭದಾಯಕ ಅಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಆದ್ರೂ ನಿಮ್ಮಂತರು ಸಣ್ಣ ಸಣ್ಣ ಹಿಡುವಳಿ ಇಟ್ಕೊಂಡಿರೋರು ಬಹಳ ಸೊಗಸಾಗಿ ಅವ್ರವರೇ ಕೆಲಸ ಮಾಡ್ಕೊಂಡು ಖರ್ಚನ್ನ ಉಳಿತಾಯ ಮಾಡ್ಕೊಂಡು ನೆಮ್ಮದಿಯಾಗಿದ್ದಾರೆ, ಏನಂತೀರಿ? ಹೌದು ಸರ್, ನಾವೇ ಕೆಲಸ ಮಾಡಿದ್ರೆ ನಮ್ಗೆ ಅದೇ ಉಳಿತಾಯ ಆಗ್ತದೆ. ಹ್ಮ್ ಹ್ಮ್, ನಮ್ಮ ತೋಟದ ಕೆಲಸ ನಾವೇ ಮಾಡಿದ್ರೆ ನೀಟ್ ಆಗಿರ್ತದೆ. ಹೌದು ಹೌದು, ಗದ್ದೆ ಕೆಲಸ ತೋಟದ ಕೆಲಸ ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಳ್ತಾ ಹೇಳಿ? ಅದೇ ಗದ್ದೆ ಕೆಲಸಕ್ಕೆಲ್ಲ ಪಕ್ಕದ ಮನೆಯವ್ರು ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಹಾ ಹಾ, ಆ ಕಡೆ ಈ ಕಡೆ ನಾವೇ ಸೇರ್ಕೊಂಡು. ಅಲ್ಲೇನ್ ಪ್ರತ್ಯೇಕವಾಗಿ ಆಳುಗಳನ್ನ ಅಂತ ತೆಗೆದುಕೊಳ್ಳೋದಿಲ್ಲ? ಇಲ್ಲ ಇಲ್ಲ ಸರ್. ಹಾ ಹಾ, ಅವ್ರ ಗದ್ದೆ ನೀವು ಹೋಗ್ತೀರಿ, ನಿಮ್ ಗದ್ದೆಗೆ ಅವ್ರು ಬರ್ತಾರೆ? ನಮ್ ಗದ್ದೆಗೆ ಅವ್ರು ಬರ್ತಾರೆ. ನೆಡುವಾಗ, ಕಳೆ ತೆಗೆಯುವಾಗ, ಕಟಾವು ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ಹಾಗೆ ಮಾಡ್ತೀರಾ? ಎಲ್ಲ ಎಲ್ಲ ಸಂದರ್ಭದಲ್ಲೂ. ಹಾ, ಪಕ್ಕದವ್ರು ಅಂತಂದ್ರೆ ಅವ್ರೊಂದಿಬ್ರು ಬರ್ತಾರೆ, ನೀವು ಇಬ್ರು ಸೇರ್ಕೊಂತ, ನಾಲ್ಕ್ ಜನ ಆದ್ರೆ ಎಷ್ಟ್ ಕೆಲಸ ಆಗುತ್ತಲ್ವಾ? ಹೌದು, ತುಂಬಾ ಉಪಯೋಗ ಆಗ್ತದೆ, ಎಷ್ಟೊತ್ತಾದ್ರೂ ಕೆಲಸ ಮಾಡ್ಕೊಂಡಿರ್ತೀವಿ, ಕೆಲಸ ಆಗ್ಬೇಕು ಅಂತ. ನಿಜ ನಿಜ ನಿಜ, ಮತ್ತೆ ಒಂಥರ ಅನ್ಯೋನ್ಯತೆ, ಕಷ್ಟಕ್ಕೆ ನೀವು ಸಹಾಯಕ್ಕೆ ಹೋಗೋದು, ಸಹಾಯ ಮಾಡೋದು, ಮತ್ತೆ ನಿಮ್ಮ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗೋದು ಇತರ ಆಗ್ತಾ ಇರತ್ತೆ, ಒಳ್ಳೇದೇ. ಹೌದು, ಕಷ್ಟ ಸುಖಕ್ಕೆ ಭಾಗಿಯಾಗೋದು ಪ್ರೀತಿ ಇರ್ತದೆ, ನಿಜ ಬರ್ತಾಗ ಸಂತೋಷನೇ ಇರ್ತದೆ. ಹೌದು, ಮತ್ತೆ ಅವರಿಂದ ಏನೇನೋ ಕಲಿಯೋದಿರುತ್ತೆ, ಈ ಕೆಲವೊಬ್ರು ಬಹಳ ಸೊಗಸಾಗಿ ಕೆಲಸ ಮಾಡ್ತಾರೆ, ಅದನ್ನ ನೋಡಿ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕನ್ನೋ ಒಂದು ಹುರುಪುನು ಬಂದ್ಬಿಡುತ್ತೆ ಅಲ್ವಾ? ಹುರುಪು ಬಂದ್ಬಿಡ್ತದೆ. ಸುಳ್ಳದಿಂದ ಬರ್ಬೇಕಿದ್ರೆ ಇಲ್ಲಿ ಗೊತ್ತಿರ್ಲಿಲ್ಲ ಇವ್ರಿನ್ ಕೆಲಸ ಎಲ್ಲ, ಇಲ್ಲೇ ಬಂದು ಕಲ್ತ್ಕೊಂಡಿವಿ. ಹ್ಮ್, ಗದ್ದೆ ಕೆಲಸ, ತೋಟದ ಕೆಲಸ. ಹ್ಮ್ ಹ್ಮ್, ಮತ್ ನಿಮ್ಮಿಂದನೂ ಅವ್ರು ಕಲಿತಾರೆ ಕೆಲವೊಂದನ್ನ ಅಲ್ವಾ? ಹೌದು ಹೌದು. ಹ್ಮ್ ಹ್ಮ್, ಎಲ್ಲರಲ್ಲಿನ ನೈಪುಣ್ಯತೆ ಇದೆ, ಮತ್ತೆ ಕೆಲವೊಂದು ವಿಷಯಗಳು ಇದಾವೆ, ಅದನ್ನ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಲ್ವಾ? ಹೌದು ಹೌದು. ಹ್ಮ್, ಕಾಫಿ ತೋಟ ಅಂತಂದ್ರೆ ಅರೇಬಿಕಾ, ರೋಬಸ್ಟಾ, ಕಾಲ್ಮೆಂಟ್ಸ್ ಏನೇನಿದೆ ಹೇಳಿ. ತೋಟದಲ್ಲಿ ಅದೇ ಕಾಫಿ ಇದೆ, ರೋಬಸ್ಟ, ಅರೇಬಿಕಾ ಸ್ವಲ್ಪ ಇದೆ, ಒಳ್ಳೆ ಮೆಣಸು ಇದೆ, ಬಾಳೆ, ಅದೇ ಹಣ್ಣು ಹಂಪಲ್ಗಳು, ಮನೆ ಖರ್ಚಿಗೆ ಬೇಕದ್ದು, ಕಿತ್ತಳೆ, ಬಟರ್ ಫ್ರೂಟ್ ಈ ತರದ ಇದಾವ? ಸಪೋಟ ಎಲ್ಲ ಇದೆ, ಬಟರ್ ಫ್ರೂಟ್, ಮಾವಿನಕಾಯಿ, ಸಪೋಟ. ಮನೆ ಬಳಕೆಗಾಗಿ ಮತ್ತೆ ನಾಲ್ಕಾರು ಜನಕ್ಕೆ ಕೊಡುವಷ್ಟು ಆಗ್ತದೆ, ಕೆಲವೊಂದ್ ಸಾರಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲೇ ಉದುರುತ್ತೆ, ಅದು ಪ್ರಾಣಿ ಪಕ್ಷಿಗಳು ತಿಂತವೆ. ಹೌದು ಹೌದು. ಹ್ಮ್ ಹ್ಮ್, ರೋಬಸ್ಟನೇ ಹೆಚ್ಚಿಗಿರೋದ ತಮ್ದು? ಹೌದು ಸರ್, ರೋಬಸ್ಟ ಗಿಡ ಜಾಸ್ತಿ ಇರೋದು. ಹಾ, 3 ಎಕರೆಯಿಂದ ವರ್ಷಕ್ಕೆ ಎಷ್ಟು ನಿಮ್ಗೆ ಇಳುವರಿ ಸಿಗುತ್ತೆ, ಏನೇನ್ ಕೆಲಸ ಮಾಡ್ತೀರಿ ಹೇಳಿ? ವರ್ಷಕ್ಕೆ 30 ಚೀಲದಷ್ಟು ಕಾಫಿ ಬರ್ತದೆ. 3 ಎಕರೆಯಿಂದ 30 ಚೀಲ. ಹಾ ಹಾ, ನೀರಾವರಿದು ವ್ಯವಸ್ಥೆ ಇಲ್ಲ ಅಲ್ವಾ? ನೀರಾವರಿ ವ್ಯವಸ್ಥೆ ಇಲ್ಲ, ಮಳೆ ನೀರನ್ನೇ. ಹಾ, ಮಳೆ ಬಂದಂಗೆ ಅದು ಹೊಂದ್ಕೊಂಡು ಬೆಳೀತತೆ. 3 ಎಕರೆಯಿಂದ 30 ಚೀಲ ನೀರಾವರಿ ಇಲ್ಲದಿದ್ರು ಬರ್ತಾ ಇರೋದು ಒಳ್ಳೇದೇ, ಒಂಥರ ಖುಷಿ ಆಗತ್ತೆ ಅಲ್ವಾ? ಹೌದು ಹೌದು. ಹ್ಮ್ ಹ್ಮ್, ಸುಣ್ಣ ಹಾಕ್ತೀರಾ ತೋಟಕ್ಕೆ? ತೋಟಕ್ಕೆ ಸುಣ್ಣ ಹಾಕ್ತೀವಿ ಸರ್, ಸಗಣಿ ಗೊಬ್ಬರ ಹಾಕ್ತೀವಿ. ಓಹೋ, ಸಗಣಿ ಗೊಬ್ಬರ ಅಂದ್ರೆ ನಿಮ್ದೇ ದನ ಕರುಗಳಿದಾವಲ್ವಾ? ಹೌದು, ದನ ಕರುಗಳಿದಾವೆ. ಹ್ಮ್, ಎಷ್ಟು ಹಸುಗಳು, ಎಷ್ಟು ಎತ್ತುಗಳು ಅಥವಾ ಕೋಣ ಎಮ್ಮೆಗಳಿದಾವೆ? 2 ಎತ್ತುಗಳು, 1 ಹಸು ಇದೆ. ಹಾ ಹಾ, ಎತ್ತುಗಳನ್ನು ಎಷ್ಟು ವರ್ಷಗಳಿಂದ ಇಟ್ಕೊಂಡಿದ್ದೀರಿ? ಎತ್ತುಗಳನ್ನೊಂದು 7-8 ವರ್ಷದಿಂದ ಇಟ್ಕೊಂಡಿದ್ವಿ ಗದ್ದೆ ಉಡಕ್ಕೆ. ಗದ್ದೆ ಉಡಕ್ಕೆ ಮಾತ್ರ ಮತ್ತಿನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸ್ಕೊಳ್ತೀರಾ? ಇಲ್ಲ ಸರ್, ಗದ್ದೆ ಉಡಕ್ಕೆ ಮಾತ್ರ. ಈಗ ಕೆಸರು ಮಡಿ ಮಾಡಿ ಅದೆಲ್ಲ ಸಿದ್ಧಪಡಿಸ್ಲಿಕ್ಕೆ ಏನು 1 ತಿಂಗಳು 2 ತಿಂಗಳಲ್ಲಿ ಎಲ್ಲ ಮುಗಿದು ಬಿಡುತ್ತೆ. ಆಮೇಲೆ ಏನ್ ಮಾಡ್ತವೆ ಎತ್ತುಗಳು? ಆಮೇಲೆ ಎತ್ತುಗಳು ಹಂಗೆ ಇರ್ತವೆ, ಗೊಬ್ಬರ ಮಾಡ್ತಾವಲ್ಲ. ಹಾಗೆ ಅಲ್ಲ, ಬೇರೆ ಯಾವ್ದಕ್ಕಾದ್ರೂ ಸಾಗಾಣಿಕೆಗೆ ಅಥವಾ ಇನ್ನು ಬೇರೆಯವ್ರ ಜಮೀನಲ್ಲಿ ಉಳುಮೆ ಮಾಡ್ಲಿಕ್ಕೆ ಅಥವಾ ಬೇರೆ ಅದಕ್ಕೆ? ಈ ಟ್ರ್ಯಾಕ್ಟರ್ ಟಿಲ್ಲರ್ಗಳು ಬಂದಿದ್ದಾವೆ, ಅದನ್ನ ಎಷ್ಟೋ ಜನ ಉಪಯೋಗಿಸ್ಕೊಳ್ತಾರೆ. ನೀವು ಎತ್ತುಗಳನ್ನ ಯಾಕೆ ಅಪೇಕ್ಷೆ ಪಟ್ಟು ಬಳಕೆ ಮಾಡ್ಕೊಳ್ತದ್ರಿ? ಕೆಲಸ ಅದೇ ಉಳಿತಾಯ ಆಗ್ತದೆ ಟ್ರ್ಯಾಕ್ಟರ್ಗಿಂತ, ಅದಕ್ಕೆ ಕೊಡೋ ದುಡ್ಡು ಹೆಂಗು ಎತ್ತುಗಳು ಬೇಕಾಗ್ತವೆ ಗದ್ದೆ ಕೆಲಸಕ್ಕೆ. ಹಾಗೆ ಅಲ್ಲ, ಕೆಲವೊಬ್ರು ಹೇಳ್ತಾರೆ ಈಗ ಟ್ರ್ಯಾಕ್ಟರ್ ಟಿಲ್ಲರ್ ನಮ್ ಜಮೀನಿಗೆ ಅಥವಾ ಗದ್ದೆಗೆ ಹೋಗ್ಲಿಕ್ಕೆ ಕಷ್ಟ, ಊದ್ಕೊಂಡ್ಬಿಡುತ್ತೆ, ಅದಕ್ಕೆ ಎತ್ತುಗಳನ್ನು ಉಪಯೋಗಿಸ್ಕೊಳ್ತೀವಿ ಅಂತ. ಆತರ ಪರಿಸರ ಏನಾದ್ರೂ ಇದೆಯಾ ನಿಮ್ದು, ಅಥವಾ ತೊಂದ್ರೆ ಇಲ್ಲ ಆದ್ರೂ ಎತ್ತುಗಳನ್ನ ಇಟ್ಕೊಂಡಿದೀರಾ? ಅಂದ್ರೆ ಜಾಸ್ತಿ ಮಳೆ ಬಂದ್ರೆ ಟ್ರ್ಯಾಕ್ಟರ್ಗೆ ಎಲ್ಲ ಹೋಗಕ್ಕಾಗಲ್ಲ. ಎತ್ತುಗಳಿದ್ರೆ ಒಳ್ಳೇದಾಗ್ತದೆ. ಹೌದು, ಹಸುವಿನಿಂದ ಹಾಲು ಸಿಗುತ್ತೆ, ಮತ್ತೆ ಈ ಕಡೆ ಎತ್ತು ಹಸುಗಳಿಂದ ಸಗಣಿನೂ ಸಿಗುತ್ತೆ. ಸಗಣಿಯನ್ನ ನೀವು ಕಾಫಿ ತೋಟಕ್ಕೆ ಗದ್ದೆಗೆ ತರಕಾರಿಗಳಿಗೆಲ್ಲ ಹಾಕೊಳ್ತೀರೇನ ಅಲ್ವಾ? ಎಲ್ಲ ಹಾಕೊಳ್ತೀವಿ ಸರ್, ತೋಟಕ್ಕೆ ತರಕಾರಿಗೆ ಗದ್ದೆಗೆ ಹಾಕೊಳ್ತೀವಿ. ನೋಡಿ, ಮನೆ ಹತ್ರ ತರಕಾರಿಗಳು ಬೆಳ್ಕೊಳ್ತೀರಾ? ಮನೆ ಹತ್ರ ತರಕಾರಿ ಬೆಳ್ಕೊಳ್ತೀವಿ, ಬೀನ್ಸ್, ಅಲಸಂದೆ, ಸೌತೆಕಾಯಿ, ಸೋರೆಕಾಯಿ ಇದೆ. ಮನೆ ಬಳಕೆ ಬೇಕಾದೆಲ್ಲ ತರಕಾರಿನ ಬೆಳ್ಕೊಳ್ತೀವಿ. ಎಷ್ಟಾಗುತ್ತೆ ಅಷ್ಟು ಬೆಳ್ಕೊಳ್ಳೋದು. ಹೌದು, ಬೇಸಿಗೆಯಲ್ಲಿ ಬಾವಿ ನೀರು ಉಪಯೋಗಿಸಿ ಇಷ್ಟು ಬೆಳ್ಕೊಳ್ತೀವಿ. ಓಹೋ, ಹಾಗಾದ್ರೆ ಸಂತೆಗೆ ಹೋಗಿ ತಗೊಂಡ್ಬರೋದು ಕಡಿಮೆನೆ. ಏನು ಅಲ್ಲೆಲ್ಲ ಜಾಗ ನೋಡ್ಕೊಂಡು ಸ್ವಲ್ಪ ಬಿಸಿಲು ಬೀಳೋ ತರ ಗಮನಿಸ್ಕೊಂಡು ನಾಲ್ಕನಾಲ್ಕು ಗಿಡಗಳನ್ನ ಹಾಕೊಂಡು ಹೋದ್ರೆ ಎಷ್ಟೋ ಸಾರಿ ಮನೆ ಬಳಕೆಗೆ ತರಕಾರಿಗಳು ಸಿಗ್ತವೆ. ಮತ್ತೆ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಇದೆಲ್ಲ ವರ್ಷವಿಡೀ ಸಿಗುತ್ತಲ್ವಾ? ವರ್ಷವಿಡೀ ಅದೇ ಒಂದೇ ಹಸು ಇರುತ್ತೆ, ಇರುವಾಗ ಸಿಗ್ತದೆ. ಇಲ್ದಾಗ ಏನ್ ಮಾಡ್ತೀರಿ? ಇಲ್ದಾಗ ಕಡೆ ಕಡೆ ತಕೊಳ್ತೀವಿ. ನಿಮ್ದು ಬಂದಾಗ ಅವ್ರಿಗೆ ಕೊಡ್ತೀರಿ ಅಲ್ವಾ? ಹೌದು, ಅಷ್ಟೇ. ಅದು ಬಹಳ ಸರಳ ನೋಡಿ. ಜೀವನ ಕಷ್ಟ ಅಂತ ಅನ್ಕೊಂಡು ನಾವು ಬಹಳ ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಕಷ್ಟನೇ. ಇಲ್ಲೆಲ್ಲ ಇದು ಬಹಳ ಸುಲಭ ಆಗಿದೆ, ಆನಂದದಾಯಕವಾಗಿದೆ, ಎಲ್ಲದು ಚೆನ್ನಾಗಿದೆ ಅಂತ ಅನ್ಕೊಂಡು ಹೋದ್ರೆ ಖುಷಿ ಆಗ್ತದೆ. ಹೌದು, ಹೊಂದಾಣಿಕೆ. ಹೌದು, ನಿಜ. ತೋಟದ ಕೆಲಸಗಳನ್ನ ನೀವೇನ್ ಮಾಡ್ತೀರಿ, ನಿಮ್ ಯಜಮಾನ್ರ ಏನ್ ಮಾಡ್ತಾರೆ, ಅತ್ತೆ ಏನ್ ಮಾಡ್ತಾರೆ, ಮಕ್ಕಳೇನ್ ಮಾಡ್ತಾರೆ ಹೇಳಿ. ಅತ್ತೆ ಮನೆ ಕೆಲಸ ನೋಡ್ಕೊಡ್ತಾರೆ, ನಾನು ಯಜಮಾನ್ರ ಇಬ್ರು ತೋಟದ ಕೆಲಸ ಇರುತ್ತೆ, ಕಪಾಸು ಅದೆಲ್ಲ ಮಾಡ್ಕೊಳ್ತೀವಿ. ಗೊಬ್ಬರ ಹಾಕೋದು, ಕಾಫಿ ಕುಯ್ಯೋದು. ಕಾಫಿ ಕುಯ್ಯೋತಿಗೆಲ್ಲ ಅತ್ತೆ ಸೇರ್ಕೊಳ್ತಾರೆ ಜೊತೆಲಿ. ಮಕ್ಕಳನ್ನು ಕೈ ಹಾಕ್ತಾರೆ ಅಲ್ವಾ? ಮಕ್ಕಳು ಬಂದ್ಕೊಂಡಿರ್ತಾರೆ, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಡ್ತಾರೆ ತೋಟದಲ್ಲಿ. ಕಾಫಿ ಹಣ್ಣು ಕೇಳೋದು ಮಕ್ಕಳಿಗೂ ಒಂಥರ ಖುಷಿ ಆಗುತ್ತೆ. ನಿಜ, ಕರ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಹೌದು, ಮತ್ತೆ ವಯಸ್ಸಾದವರು ಸಹ ಏನು ಕಾಫಿ ಹಣ್ಣು ಕೇಳೋದು ಕಷ್ಟ ಏನಿಲ್ಲ. ಏನ್ ತೀರಾ ಕಷ್ಟದ ಕೆಲಸ ಅಥವಾ ಏನು ಮರ ಹತ್ಬೇಕು ಅನ್ನೋ ತರ ಏನಿಲ್ಲ, ನಿಂತ್ಕೊಂಡೆ ಮಾತಾಡ್ಕೊಂತ ಕಾಫಿ ಹಣ್ಣನ್ನ ಕಿತ್ಕೊಂಡು ಹೋಗ್ಬೋದು. ಕಾಳ್ ಮೆಣಸನ್ನ ಯಾವ್ಯಾವ ಮರಗಳಿಗೆ ಹಬ್ಸಿದ್ರಿ ತೋಟದಲ್ಲಿ? ತೋಟದಲ್ಲಿ ಎಲ್ಲ ಕಾಡು ಮರಗಳಿಗೆ, ಆಮೇಲೆ ಪಾಲ್ವಾಣ, ಸಿಲ್ವರ್ ಮರಗಳು, ಎಲ್ಲ ಮರಗಳಿಗೆ ಇಟ್ಕೊಂಡಿದೀವಿ. ಎಷ್ಟು ಬಳ್ಳಿಗಳು ಇರ್ಬೋದು? 300. ಓಹೋ, ಬಳ್ಳಿ ಇರ್ಬೋದು. ಎಲ್ಲ ಎಷ್ಟು ವರ್ಷದ ಬಳ್ಳಿಗಳು? ಅಂದ್ರೆ ಬಳ್ಳಿಗಳು ಒಂದ್ 10 ವರ್ಷ ಬಳ್ಳಿ ಹೋಗ್ತಾ ಇರ್ತದೆ, ನಡ್ತಾ ಇರ್ತದೆ. ನಿಮ್ಮಲ್ಲೇ ಸಸಿಗಳನ್ನ ತಯಾರು ಮಾಡಿ ಇಟ್ಕೊಳ್ತೀರಿ ಅಲ್ವಾ? ಹೌದು ಸರ್, ಅಂದ್ರೆ ಓಡೋ ಬಳ್ಳಿನೇ ನೆಟ್ಟಿರ್ತೀವಿ. ಓಹೋ, ಮಳೆ ಹಿಡಿಯೋತಿಗೆ ಓಡೋ ಬಳ್ಳಿನೇ ತೆಗ್ದಲ್ಲೇ ನೆಟ್ಟಿರ್ತೀವಿ. ಓ, ಎಷ್ಟೆಷ್ಟು ಉದ್ದ ಬಳ್ಳಿಗಳನ್ನ ಹಾಕೊಳ್ತೀರಿ? ಕಾಫಿ ತೋಟದ ಒಳಗೆ ಅದು ಬಳ್ಳಿ ಉದ್ದ ಇದ್ದಷ್ಟು ಬೇಗ ಬರ್ತದೆ. ಅದು ಗಿಡದಿಂದ ಮೇಲೆ ಇದ್ದಷ್ಟು ಬೇಗ ಹಬ್ಬಿಕೊಳ್ತದೆ. ನಿಜ. ಹೌದು, ಆಮೇಲೆ ಗುಡದಲ್ಲಿ ಸ್ವಲ್ಪ ಸುತ್ತಿ ನೆಟ್ಟರೆ ಬೇಗ ಜೀವ ಹಿಡಿತದೆ. ಕಾಳು ಮೆಣಸಿಗೂ ಏನು ರಾಸಾಯನಿಕ ಗೊಬ್ಬರ ಅಥವಾ ರಾಸಾಯನಿಕ ಔಷಧಿ, ನೀರು ಏನೇನು ಕೊಡ್ತೀರಿ? ಕೊಡಲ್ಲ, ನೀರು ಕೊಡೋದಿಲ್ಲ ಸರ್. ರಾಸಾಯನಿಕ ಗೊಬ್ಬರ ಕೊಡೋದು, ಸಗಣಿ ಗೊಬ್ಬರ ಕೊಡ್ತೀವಿ. ಆಮೇಲೆ ಟ್ರೈ ಕೊಡೋರ್ ಮತ್ತೊಂದು ಹಾಕ್ತಿವಿ. ಬಳ್ಳಿ ಸ್ವಲ್ಪ ಚೆನ್ನಾಗಿರ್ತದೆ. ನೀರ್ ಕೊಡಬೇಕು ಕಾಳು ಬಲಿಯೋ ಸಂದರ್ಭದಲ್ಲಿ ಅಥವಾ ಕಟಾವ್ ಮಾಡೋ ಹಂತದಲ್ಲಿ ಬಳ್ಳಿ ಸೊರಗ್ ಬಿಡುತ್ತೆ, ಕೊಟ್ರೆ ಒಳ್ಳೇದಂತ ಹೇಳುದಿದೆ, ನೀವೇನಂತೀರಿ? ನೀರ್ ಕೊಟ್ರೆ ವರ್ಷಂ ಪ್ರತಿ ಕೊಡ್ತಾ ಇರ್ಬೇಕು, ಇಲ್ಲಾಂದ್ರೆ ಇನ್ನೊಂದ್ ವರ್ಷ ಕೊಟ್ಟಿಲ್ಲ ಅಂದ್ರೆ ಬಳ್ಳಿ ಸುತ್ತೋಗ್ತದೆ. ನೀರ್ ಕೊಟ್ಟು ಕಲ್ಸಿದ್ರೆ ಪ್ರತಿ ವರ್ಷ ಕೊಡ್ತಾ ಇರ್ಬೇಕು, ಇಲ್ಲಾಂದ್ರೆ ಕಷ್ಟವೇ. ಹೌದು, ನೋಡಿ, ಮರ ಇರೋದ್ರಿಂದ ತೋಟ ನೆರಳು ಇರ್ತದೆ. ಅದರಿಂದ ಬಳ್ಳಿ ಅಷ್ಟೇನು ಒಣಗೋದಿಲ್ಲ. ಅಂದ್ರೆ ಅತಿಯಾಗಿ ಮರ ಕಪಾತ್ ಮಾಡಕ್ ಹೋಗುದಿಲ್ವಾ ನೀವು? ಮರ ಮಳೆಗಾಲ ಹಿಡಿಯೋತಿಗೆ ಕಪಾತ್ ಮಾಡ್ತೀವಿ, ಅತಿಯಾಗಿ ತಪಾಸ್ ಮಾಡೋದಿಲ್ಲ. ಅದೇ ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತೀವಿ ಮರದಲ್ಲಿ. ತೋಟ ಮತ್ತೆ ಅದೇ ಪಾಲ್ವನ ಗಿಡ ಇರೋದ್ರಿಂದ ಅದು ವರ್ಷಕ್ಕೆ ಎರಡ್ ಮೂರು ಸಲ ಕಪಾತ್ ಮಾಡಿದ್ರೆ ನೆರಳಿರ್ತದೆ. ಸರಿನೇ ಸರಿನೇ. ಹೋದ ವರ್ಷ ಎಷ್ಟು ಕಾಳ್ಮೆಣ್ಸು ಸಿಕ್ತು, ಆಚೆ ವರ್ಷ ಎಷ್ಟು ಸಿಕ್ಕಿದೆ, ಈ ವರ್ಷ ಎಷ್ಟು ಸಿಗ್ಬೋದು? ಈ ವರ್ಷ ಫಸಲು ಕಡಿಮೆ ಇದೆ ಸರ್, ಒಂದು ಕ್ವಿಂಟಲ್ ಅಷ್ಟು ಬರ್ಬೋದು. ಕಳೆದ ವರ್ಷ ಎಲ್ಲ ಒಂದು ಮೂರು ಕ್ವಿಂಟಲ್ ಬಂದಿತ್ತು. ಆಚೆ ವರ್ಷ ಒಂದು ನಾಲ್ಕು ಕ್ವಿಂಟಲ್ ಎಲ್ಲ ಬಂದಿರ್ಬೋದು. ಅದೇ ಒಂದ್ ವರ್ಷ ಹೆಚ್ಚಾದ್ರೆ ಇನ್ನೊಂದ್ ವರ್ಷ ಕಡಿಮೆ, ಅದೇ ಆಗ್ತದಲ್ವಾ? ಹೌದು ಹೌದು ಸರ್, ಈ ವರ್ಷ ಮಳೆ ಜಾಸ್ತಿ ಆಗಿ ಫಸಲೇ ಇಲ್ಲ. ಓಹೋ, ತುಂಬಾ ಕಡಿಮೆ ಇದೆ ಅಂದ್ರೆ ಒಂದ್ ರೀತಿ ಸತತವಾಗಿ ಮಳೆ ಬಂದಿದ್ರಿಂದ ಸುಖವಾಗಿ ಬೆಳಿಲಿಕ್ಕೆ ಅವಕಾಶ ಆಯ್ತು. ಕಾಳು ಕಡಿಮೆ ಕಟ್ಟಿದೆ ಅಲ್ವಾ? ಕಾಳು ಕಡಿಮೆ ಕಟ್ಟಿದೆ, ತುಂಬಾ ಫಸ್ಲಿತ್ತು. ಅದ್ರಿಂದ ಅದೇ ಬಳ್ಳಿ ಸೋತೋಗಿರ್ತದೆ. ಹೌದು ನಿಜ. ಕಾಫಿ ಕಾಳು ಮೆಣಸು ಬೆಲೆ ನೋಡ್ಕೊಂಡ್ ಕೊಡ್ತೀರಾ ಅಥವಾ ಆದ ತಕ್ಷಣ ಹಣದ ಒಂದು ಅಗತ್ಯತೆ ಗಮನಿಸಿಕೊಂಡು ಮಾರಾಟ ಮಾಡ್ಬಿಡ್ತೀರಾ? ಕಾಫಿ ಅದೇ ಬೆಲೆ ನೋಡ್ಕೊಂಡು, ಮೆಣಸೆಲ್ಲ ಬೆಲೆ ನೋಡ್ಕೊಂಡು ಕೊಡ್ತೀವಿ. ಕೊಯ್ದ ತಕ್ಷಣ ಕೊಡೋದಿಲ್ಲ. ಒಳ್ಳೇದ. ನಿಜ, ಐದತ್ತು ರೂಪಾಯಿ ಹೆಚ್ಚು ಸಿಕ್ಕರು ಎಷ್ಟೋ ಅನುಕೂಲ ಆಗುತ್ತೆ ಅಲ್ವಾ? ಕೆಲವೊಂದ್ಸರಿ ಐವತ್ತು ನೂರು ರೂಪಾಯಿ ಮೇಲೆ ಹೋಗ್ಬಿಡುತ್ತೆ ಒಂದೊಂದ್ ಕೆಜಿಗೆ ವ್ಯತ್ಯಾಸ. ಹೌದು ನೋಡಿ, ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ಇದ್ದಿದ್ದು ಕಾಳು ಮೆಣಸು ಈಗ ನಾನೂರು ನಾನೂರ ಐವತ್ತು ಐನೂರು ಅಲ್ವಾ? ಹೌದು, ಈಗ ಐನೂರು ಮೇಲೆ ಇದೆ ಈಗ. ಮತ್ತೆ ನೋಡಿ, ಅದೇ ಆತರ. ಹೌದು, ಗಮನಿಸ್ತಾ ಇರ್ಬೇಕು. ಹೌದು. ನಿಜ ನಿಜ. ಎಷ್ಟು ಸಿಗ್ತಾ ಇದೆ ಕಾಳು ಮೆಣಸು ಸಾಮಾನ್ಯವಾಗಿ ಈಗ ಒಂದು ಆರೇಳು ವರ್ಷಗಳ ಒಂದು ಸರಾಸರಿ ನೋಡಿದ್ರೆ? ಅದೇ ವರ್ಷಕ್ಕೊಂದು ಮೂರು ಕ್ವಿಂಟಲ್ ತರ ಅಲ್ವಾ? ನಿಜ. ಕಾಳು ಮೆಣಸು ಬಳ್ಳಿಗೆ ಬೋರ್ಡೋ ದ್ರಾವಣ ಸಿಂಪಡಣೆ ಮಾಡೋದಿಲ್ವಾ ನೀವು? ಬೋರ್ಡೋ ದ್ರಾವಣ ಅಂದ್ರೆ ಅದಿ ಪೌಡರ್ ತಂದು ಸ್ಪ್ರೇ ಮಾಡ್ತೀವಿ. ಓ ಹಾಗೆ. ಈ ಮೈಲ್ ತುತ್ತ ಸುಣ್ಣ ನೀರು ಹಾಕಿ ಸಿಂಪಡಣೆ ಮಾಡಲ್ಲ? ಸಿಂಪಡಣೆ ಅದು ಮಾಡೋದಿಲ್ಲ ಸರ್, ಈ ವರ್ಷ ಈಗ ಮಳೆನೇ ಆಗಿದ್ರಿಂದ ಕಷ್ಟ ಇತ್ತು. ಓಹೋ ಹಾಗೆ. ಅದೇ ಅದೇ ಅದೇ. ಮತ್ತೆ ತೋಟದಲ್ಲಿ ಸುಮಾರು ರೀತಿಯ ಹಣ್ಣಿನ ಗಿಡಗಳು, ಬಾಳೆ, ಸಪೋಟ, ಅದಿದಂತ ಹಾಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ. ಮೂರು ನಾಲ್ಕು ತರ ಬಾಳೆ ಇದೆ. ಅದೇ ಮನೆ ಖರ್ಚಿಗೆ ಬೇಕಾದ್ದು. ಮುಂಡು ಬಾಳೆ ಅಂತ ಬೆಳ್ಕೊಂಡಿದೀವಿ. ಏನದು ಮುಂಡು ಬಾಳೆ ಅಂದ್ರೆ? ಅದ್ರಲ್ಲಿ ಹೂ ಬಿಟ್ಟಷ್ಟು ಕಾಯಿ ಬಿಟ್ಟಿರ್ತದೆ. ಓಹೋ. ಆಮೇಲೆ ಅದ್ರ ಹೂ ತುದಿ ಬಾಕಿ ಆಗಿರೋದಿಲ್ಲ ಬೇರೆ ಬಾಳೆಗೆಲ್ಲ ಹೋಲಿಸಿದ್ರೆ ಆತರ. ಹೌದಾ? ಹಣ್ಣಿನ ರುಚಿ ಅದೆಲ್ಲ ಹೇಗಿರುತ್ತೆ? ಹಣ್ಣಿನ ರುಚಿ ಚೆನ್ನಾಗಿರ್ತದೆ ಸರ್. ಅದು ಗೊನೆ ತೂಕ? ಕೊನೆ ತೂಕ ಒಂದು ಮೂವತ್ತು ಮೂವತ್ತೈದು ಕೆಜಿವರೆಗೆಲ್ಲ ಬರ್ತದೆ. ದೊಡ್ಡ ಕೊನೆನು ಬಿಡ್ತದೆ. ಮಾರಾಟ ಮತ್ತೆ ಬೇಡಿಕೆನೂ ಇದೆ ಅಲ್ವಾ? ಬೇಡಿಕೆ ಇದೆ, ಕೊಡೋದಿಲ್ಲ. ಅದೇ ಮನೆ ಖರ್ಚಿಗೆ ಅಂತ ಅಷ್ಟೇ ಬೆಳ್ಕೊಳ್ತೀವಿ. ಮತ್ತೆ ಹೂ ಬಾಳೆನೂ ಹಾಕೊಳ್ತೀರಿ? ಹೂ ಬಾಳೆ ಇದೆ, ಎರಡ್ ಮೂರು ಬುಡದಷ್ಟು ಪತ್ತೆ ಬಾಳೆ ಬೆಳ್ಕೊಂಡಿದೀವಿ. ಓಹೋ. ಒಂದ್ ಮೂರ್ ನಾಲ್ಕ ತರದ್ದು ಬಾಳೆ ಇದೆ, ಮತ್ತೆ ಸಪೋಟ ಗಿಡಗಳು ಇದಾವೆ. ಸಪೋಟ ಗಿಡ ಇದೆ, ಕಿತ್ತಳೆ ಇದೆ, ಕಿತ್ತಳೆ ಹಣ್ಣು ಇದೆ. ಏಲಕ್ಕಿನೂ ಬೆಳ್ಕೊಂತೀರಾ ಸ್ವಲ್ಪ ಮನೆ ಬಳಕೆಗೆ ಅನ್ಕೊಂಡು, ಅಥವಾ ಇನ್ನು ಸ್ವಲ್ಪ ಹೆಚ್ಚಿಗೆ ಬೆಳ್ಕೊಂತೀರಾ? ಮನೆ ಬಳಕೆ ಬೇಕಾದಷ್ಟು ಬೆಳ್ಕೊಳ್ತೀವಿ, ಅದೇ ಉಳಿದ್ರೆ ಆ ಕಡೆ ಅದೇನಾರ ಮನೆ ಆಚೆ ಕೊಟ್ಕೊಳ್ತೀವಿ ಅಲ್ವಾ? ಹೌದು. ನಿಂಬೆ ಹಣ್ಣು ಇದೆ. ಅದೇ ನೋಡಿ, ಎರಡ್ ಮೂರು ಎಕರೆಯಲ್ಲಿ ಮನಸ್ಸು ಮಾಡಿದ್ರೆ ಏನೆಲ್ಲ ಬೆಳ್ಕೋಬಹುದು, ಅವೆಲ್ಲ ನಮ್ಗೆ ಅನುಕೂಲವೆ. ನಮ್ಮ ದಿನನಿತ್ಯದ ಬಳಕೆಗೂ ಒಳ್ಳೇದು, ಮತ್ತೆ ಅವ್ರ ಇವ್ರು ಬಂದ ಕೊಟ್ಟು ಕಳಿಸ್ಬೋದು, ಮತ್ತೆ ಸ್ವಲ್ಪ ಹೆಚ್ಚಿಗೆ ಮಾರಾಟ ಮಾಡಬಹುದು. ವರ್ಷಕ್ಕೆ ನಿಮ್ಗೆಲ್ಲ ಈಗ ಮೂರ್ ಎಕರೆ ಕಾಫಿ ತೋಟ, ಎರಡ್ ಎಕರೆ ಭತ್ತ, ಮತ್ತೆ ಎತ್ತುಗಳಿದಾವೆ, ಹಸು ಇದೆ, ಇದೆಲ್ಲದೂ ನೋಡ್ಕೊಳ್ಳೋದು ಮಾಡೋದು ಮತ್ತೊಂದು ಮಗದೊಂದು ನಿಮ್ದೇ ಗರಿಷ್ಠವಾದ ಕೆಲಸಗಳು, ನೀವು ನಿಮ್ಮ ಯಜಮಾನರು ಮಕ್ಕಳು ಅವ್ರ ಇವರಂತ. ಆಳು ಕಾಳುಗಳಿಗೆ ಏನಾದ್ರು ಖರ್ಚು ಮಾಡ್ತೀರಾ ವರ್ಷ ಇಷ್ಟಂತ ಅನ್ಕೊಂಡು? ಹಾ. ಓ, ಆಳು ಕಾಳು ಅಂತ ಅನ್ಕೊಂಡು ಒಬ್ಬರನ್ನು ಬಳಸಲ್ವಾ? ಗ್ರೇಟ್ ಗ್ರೇಟ್. ಅಂದ್ರೆ ನಿಮ್ಮ ಯಜಮಾನರಿಗೂ ಆಸಕ್ತಿ, ನಿಮಗೂ ಆಸಕ್ತಿ ಇರೋದ್ರಿಂದ, ಮತ್ತೆ ಕೆಲಸ ಕಲ್ತಿರೋದ್ರಿಂದ ಏನೂ ಖರ್ಚಿಲ್ಲ, ಉಳಿಯೋದೆಲ್ಲದೂ ಅಥವಾ ಬರೋದೆಲ್ಲದೂ ಉಳ್ತಾ ಇದೆ ಅಲ್ವಾ? ಹೀಗಿರೋದ್ರಿಂದ ವರ್ಷ ವರ್ಷಕ್ಕೂ ನೀವು ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಆಗಿದೆ ಅಲ್ವಾ? ನೋಡಿ, ಈ ತರ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಇರೋ ಬೆಲೆಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡೋದಿದೆಯಲ್ಲ, ಅದು ಬಹಳ ಒಂಥರ ತೃಪ್ತಿದಾಯಕವಾದ ಬದುಕು. ಹತ್ತು ವರ್ಷದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಿದ್ರಿ, ಇಷ್ಟೆಲ್ಲ ಕೆಲಸ ಮಾಡಿ ಅಲ್ವಾ? ಬಹಳ ಸಂತೋಷ ಆಯ್ತು ನೋಡಿ. ಈ ತರ ಆಲೋಚನೆಗಳು ನಮ್ಮ ಹಳ್ಳಿಗಳಲ್ಲಿ ಇದ್ರೆ, ಜನಗಳಲ್ಲಿ ಇದ್ರೆ, ಬಡತನ, ಕೊರಗು, ಸಮಸ್ಯೆ ಅನ್ನೋದು ಬಹಳ ಅಪರೂಪವಾಗಿ ಕಾಣಸಿಗುತ್ತೆ ಅಲ್ವಾ? ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ಬಹಳ ಖುಷಿ ಆಯ್ತು. ನಿಮ್ಮಂತ ಮಹಿಳೆಯರು ಹಳ್ಳಿಗಳಲ್ಲಿ ಹೆಚ್ಚೆಚ್ಚು ಆಗ್ಲಿ, ಮಕ್ಕಳನ್ನು ಈ ನಿಟ್ಟಿನಲ್ಲಿ ಗಮನಿಸಲಿ. ತಮಗೆ ಧನ್ಯವಾದಗಳು ತಾಯಿ. ನಮಸ್ಕಾರ. ಕೇಳಿದ್ರಿ ಇದುವರೆಗೆ ಮಡಿಕೇರಿ ತಾಲೂಕು ಚಟ್ಟಿಮಾಣಿಯ ಪೈಕ್ ಮನೆ ಪವಿತ್ರ ಅವರ ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ನೋಡಿ, ನಾವು ಶ್ರಮಪಟ್ಟು ಶ್ರದ್ಧೆಯಿಂದ ಜೀವನ ಮಾಡ್ತಾ ಹೋದ್ರೆ

ಪ್ರತಿಯೊಬ್ಬರು ತಮ್ಮದೇ ಆದ ಸ್ಟೈಲ್ ಹೊಂದಿದ್ದಾರೆ. ಈಗ ನೀವು ಎಲ್ಲಿಗೆ ಹೋದರೂ ನಿಮ್ಮದನ್ನು ಡ್ರೈವ್ ಮಾಡಬಹುದು. ಭಾರತದ ಅತ್ಯಂತ ಫ್ಯೂಲ್ ಎಫಿಷಿಯಂಟ್ ಪೆಟ್ರೋಲ್ ಕಾರ್ ಅನ್ನು ಪರಿಚಯಿಸುತ್ತದೆ ಹೊಚ್ಚ ಹೊಸ ಮಾರುತಿ ಸುಜುಕಿ ಸೆಲೆರಿಯೋ. ಜಾಗ್ ಯೋರ್ ಸ್ಟೈಲ್. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್ ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್ ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ ನಡಿಲಿ ಸುಂಕ ಸಂಗ್ರಹಣಾ ಇಲಾಖೆಗಳ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ನಡೆದು ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಯು, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಾರ್ಮಿಕರಿಗೆ ಸಿಕ್ಕುವ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ತಲುಪಿಸಕೂದು ಸೂಚನೆ ಕೊಟ್ಟು ಹಂಗೇನೆ ಅವಕ್ಕೆ ಮಂಡಳಿಯಿಂದ ಇರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡ್ಕೊಂಡು ಹೊಸದಾಗಿ ಕಟ್ಟಡಗಳನ್ನ ಕಟ್ಟಕನ 10 ಲಕ್ಷ ಮೇಲ್ಪಟ್ಟ ಮನೆಗ ಮತ್ತೆ ವಾಣಿಜ್ಯ ಕಟ್ಟಡಗಳ ಕಟ್ಟಡ ವೆಚ್ಚದ 1%ನ ಸುಂಕ ರೂಪಲ್ಲಿ ಮಂಡಳಿಗೆ ಸ್ಥಳೀಯ ಸಂಸ್ಥೆಗ ಮಾಲೀಕರಿಂದ ಪಡ್ಕೊಂಡು ಕಟ್ಟಕಿದ್ದು ಎಲ್ಲಾ ಇಲಾಖೆಗ ಮತ್ತೆ ಸಂಸ್ಥೆಗ ಮಾಲೀಕರಿಂದ ಪಡ್ಕೊಂಡ ಸುಂಕನ 30 ದಿನದೊಳಗೆ ಮಂಡಳಿಗೆ ವರ್ಗಾಯಿಸಕೂತ ಹೇಳಿದು. ಜಿಲ್ಲಾ ಕಾರ್ಮಿಕ ಅಧಿಕಾರಿಯು ಕಟ್ಟಡ ಕಾರ್ಮಿಕರಿಗೆ ಇರುವ ಸೌಲಭ್ಯಗ ಸುಂಕ ಸಂಗ್ರಹಣೆ ಸಂಬಂಧ ಸಮಗ್ರ ಮಾಹಿತಿ ಕೊಟ್ಟು ಈ ಸಂದರ್ಭ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ, ಹಿರಿಯ ಕಾರ್ಮಿಕ ನಿರೀಕ್ಷಕರು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು. ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ವತಿಯಿಂದ ನೂತನ ರಾಷ್ಟೀಯ ಶಿಕ್ಷಣ ನೀತಿ 2020 ಕುರಿತಂಗೆ 1 ದಿನದ ಕಾರ್ಯಾಗಾರ ನಡೆದು ಮಂಗಳೂರು ವಿಶ್ವವಿದ್ಯಾಲಯದ ರಾಷ್ಟೀಯ ಶಿಕ್ಷಣ ನೀತಿನ ನೋಡಲ್ ಅಧಿಕಾರಿ ಪ್ರೊಫೆಸರ್ ರವೀಂದ್ರಾಚಾರಿ ಮತ್ತು ಐಕ್ಯುಎಸ್ಸಿ ನಿರ್ದೇಶಕರಾದ ಪ್ರೊಫೆಸರ್ ಮಂಜುನಾಥ ಪಟ್ಟಾಭಿಯವು ಕಾರ್ಯಾಗಾರ ನಡೆಸಿಕೊಟ್ಟು ಮತ್ತೆ ಮಾತನಾಡಿದ ಪ್ರೊಫೆಸರ್ ರವೀಂದ್ರಾಚಾರ್ಯವು ಹೊಸ ಶಿಕ್ಷಣ ನೀತಿನ ಕುರಿತಂಗೆ ಮಾತಾಡಿ, ಭಾರತೀಯ ಕೇಂದ್ರಿತ ಶಿಕ್ಷಣ ನೀತಿ ಇದಾಗಿದ್ದು ವಿದ್ಯಾರ್ಥಿಗಳಲ್ಲಿರುವ ಕೌಶಲ್ಯನ ವೃದ್ಧಿ ಮಾಡಿಕೆ ಹೊಸ ಶಿಕ್ಷಣ ನೀತಿ ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳ ಸುಮಾರು ವಿಷಯಗಳ ಬಗ್ಗೆ ಜ್ಞಾನಾರ್ಜನೆಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದು. ವಿದ್ಯಾರ್ಥಿಗಳಲ್ಲಿ ಸಮಗ್ರ ಜ್ಞಾನ ವೃದ್ಧಿಸುವ ನಿಟ್ಟಿನಲ್ಲಿ ಡಿಜಿಟಲ್ ಸ್ಕಿಲ್ನ ಕಲಿಕೆಯಲ್ಲಿ ಭಾಗ ಆಗಿ ಅಳವಡಿಸಲಾಗಿದೆ ಅಂತ ಹೇಳಿದು. ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾ ಚೌರಿರ ಜಗತ್ತಿಮ್ಮಯ್ಯ ವಹಿಸಿದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಕಾಲೇಜುಗಳ ಉಪನ್ಯಾಸಕರು ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದು. ಕೊಡಗು ಜಿಲ್ಲೆಯಲ್ಲಿ ಇಂದು 16 ಹೊಸ ಕೋವಿಡ್ 19 ಪ್ರಕರಣಗ ದೃಢ ಆಟು. 15 ಪ್ರಕರಣಗ ಆರ್ಟಿಪಿಸಿಆರ್ ಮತ್ತೆ 1 ರ್ಯಾಪಿಡ್ ಆಂಟಿಜೆನ್ ಪರೀಕ್ಷೆ ಮೂಲಕ ದೃಢ ಆಟು. ಮಡಿಕೇರಿ ತಾಲೂಕಲ್ಲಿ 13, ಸೋಮವಾರಪೇಟೆ ತಾಲೂಕಲ್ಲಿ 3 ಹೊಸ ಪ್ರಕರಣ ಕಂಡುಬಂದರೆ ವಿರಶಪೇಟೆ ತಾಲೂಕಲ್ಲಿ ಯಾವುದೇ ಪ್ರಕರಣಗ ವರದಿಯಾತ್ಲೆ. ಜಿಲ್ಲೆಯ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ 35,478 ಆಗಿದ್ದು 34,967 ಜನ ಹುಷಾರಾಗಿ ಮನೆಗೆ ಹೋದರೆ ಇಲ್ಲಿ ಮುಟ್ಟ 432 ಮರಣ ಪ್ರಕರಣ ವರದಿಯಾಯಿತು. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 20 ಆದರೆ ಪಾಸಿಟಿವಿಟಿ ದರ 0.638 ಕೋವಿಡ್ಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಇದೇ 6:00 ಬೆಳಗ್ಗೆ 10:30 ಇಲಾಖೆಯ ಉಪನಿರ್ದೇಶಕರ ಕಚೇರಿ ಸಭಾಮಂಡಳಿ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 65ನೇ ಪುಣ್ಯಸ್ಮರಣೆ ನಡೆದಿದೆ ಅಂತ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಅಂಚೆ ಅದಾಲತ್ನ ಸಭೆ ಇದೇ 13:00 ಬೆಳಗ್ಗೆ 11:00 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಅಂಚೆ ಸೇವೆಗೆ ಸಂಬಂಧಿಸಿದ ದೂರುಗಳನ್ನ ತಕೊಂಡು ಚರ್ಚಿಸಲಾಗಿದೆ. ದೂರುಗ ಏನಾದರೂ ಇದ್ದರೆ ಇದೇ 6:00 ತಲುಪುವಂಗೆ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇಲ್ಲಿಗೆ ಕಳಿಸಿಕೊಡಕಂತ ಅಂಚೆ ಅಧೀಕ್ಷಕರು ತಿಳಿಸಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂಪಿ ಕೇಶವ ಕಾಮತವು ಇದೇ 7:00 ಬೆಳಗ್ಗೆ 11:00 ಅಧಿಕಾರ ವಹಿಸಿಕೊಂಡವೆ. ಈ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ಹೊಸ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ, ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷರಾದ ಲೋಕೇಶ್ ಸಾಗರ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವೆ. ಭೂ ದಾಖಲೆಗಳ ಇಲಾಖೆಯಲ್ಲಿ ಪರವಾನಗಿ ಭೂಮಾಪಕರಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಕೊಡಗು ಜಿಲ್ಲೆಯಲ್ಲಿ 100 ಜನ ಪರವಾನಗಿ ಭೂಮಾಪಕರಿಗೆ ಅವಕಾಶ ಇದ್ದು 2013 ಅಕ್ಟೋಬರ್ 21 ನಿಗದಿ ಮಾಡಿರುವಂಗೆ ಪ್ರತಿ ಅಳತೆ ಕಾರ್ಯಕ್ಕೆ ಇಲಾಖೆಯಿಂದ ಸೇವಾ ಶುಲ್ಕ ನೀಡಲಿದೆ. ಪರವಾನಗಿ ನೀಡುವ ಪ್ರಕ್ರಿಯೆಯಲ್ಲಿ ಸುರೋಗ್ಯ ಸ್ಪರ್ಧಾತ್ಮಕ ಪರೀಕ್ಷೆನ ಜಿಲ್ಲಾ ಕೇಂದ್ರಗಳಲ್ಲಿ 2022 ಜನವರಿ ಅಲ್ಲದೆ ಫೆಬ್ರವರಿ ತಿಂಗಳಲ್ಲಿ ನಡೆಸಲಾದೆ. ಅರ್ಜಿ ಹಾಕಿಕೆ ಇದೇ 31 ಆಖಿರ ದಿನ ಅಟ್ಟು. ಜಾಸ್ತಿ ಮಾಹಿತಿ ಬೇಕರೆ ಉಪನಿರ್ದೇಶಕರು ಭೂ ದಾಖಲೆಗಳ ಇಲಾಖೆ ಜಿಲ್ಲಾಡಳಿತ ಭವನ ಮಡಿಕೇರಿ ಇಲ್ಲಿಂದ ಪಡ್ಕಣಕ. ಸೋಮರಪೇಟೆ ತಾಲೂಕು ತಂಬಾಕು ನಿಯಂತ್ರಣ ಕೋಶ ಇವರ ವತಿಯಿಂದ ಇಂದು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಸಮನ್ವಯ ಸಮಿತಿ ಸಭೆ ನಡೆದು ಸಭೆಯಲ್ಲಿ ತಹಶೀಲ್ದಾರ್ ಅವರು ಪ್ರಗತಿ ಪರಿಶೀಲನೆ ನಡೆಸಿ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಎಲ್ಲಾ ಸದಸ್ಯರ ಕೂಡುಕೂಟಲ್ಲಿ ಕೋಟ್ಪಾದಾಳಿಗಳನ್ನು ನಡೆಸಕ್ಕೂ ತಾಲೂಕಿನ ಎಲ್ಲಾ ಶಾಲೆ ಮತ್ತು ಕಾಲೇಜುಗಳಲ್ಲಿ ತಂಬಾಕು ಮುಕ್ತ ವಲಯದ ಘೋಷಿಸಕೂತ ಸೂಚನೆ ಕೊಟ್ಟು ಈ ಸಭೆಯಲ್ಲಿ ಸಮನ್ವಯ ಸಮಿತಿನ ಎಲ್ಲಾ ಸದಸ್ಯರು ಭಾಗವಹಿಸಿದ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೊಡವ ಒಕ್ಕಡೊಕ್ಕಳ ನಡುಲು ಕೇರ್ಬಲಿ ಪೈಪೋಟಿ ಕುಲ್ಲೇಟಿದ ಕಪ್ ದಂಡಾಯಿತ 21 ಇದೇ December 18 ಇರೋದಂಗೆತ್ತನೆ ನಾಪೋಕ್ಲು GMP ಸ್ಕೂಲ್ ಪರಂಬುಲು ನಡ್ಪ ಆನಾಳು ಪೊನ್ನಾಳಕ್ಕೆ ಪ್ರತ್ಯೇಕ ವಿಭಾಗ ಆಕರ್ಷಕ ಟ್ರೋಫಿ ಕ್ಯಾಶ್ ಪ್ರೈಸ್ ಅಲ್ಲತೆ ಕೂಡಿಯಾಡುವ ಪ್ರತಿ ತಂಡಕ್ಕೂ ಕೊದಿಮದ ಇಪ್ಪ ಎಂಟ್ರಿ ಫೀಸ್ 1000 rupees ಪೆದ ರಿಜಿಸ್ಟ್ರೇಷನ್ ಪತ್ತನೇ ತಾರೀಕು ಆಖಿರಿ ದಿನ ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 9448647343 ಇಲ್ಲಿಂಗಿ 9448647326 ಅಖಿಲ ಅಮ್ಮ ಕೊಡುವ ವಿದ್ಯಾಭಿವೃದ್ಧಿ ಸಂಘತ್ರ ಕಾಲ್ತ್ರಮ ಸಭೆ ಪಿಂಜ ಓದುವ ಮಕ್ಕ ಪುರುಡು ಪಣ ಕೊಡಪ ಕಾರ್ಬಾರ್ ಇದೇ ಅಂಜಾಂಗ್ ನಾರಾಚ ಪಲಕ 10 ಗೋಣಿಕೊಪ್ಪತ್ಲು ಉಳ್ಳ ಅಖಿಲ ಅಮ್ಮ ಕೊಡುವ ಸಮಾಜತ್ರ ಕಟ್ಟಡತ್ ಅಧ್ಯಕ್ಷ ಗುಂಬೀರ ಗಣೇಶ್ ಅಂಡ ಅಧ್ಯಕ್ಷತೆಯಲ್ಲಿ ನಡೆಪ ಜನಾಂಗ ಬಾಂಧವಗಳ ಬಂತು ಸಹಕರಿಸಿಡುಣ ಗೌರವ ಕಾರ್ಯದರ್ಶಿ ನಾಳಿಯ ಮಂಡ ಉಮೇಶ್ ಕೆಚ್ಚಮಯ್ಯ ಕಟ್ಟಂಡಿತು. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. 100 ಜಪಾನಿನ ಟೈರ್ ತಂತ್ರಜ್ಞರಿಂದ ತಯಾರಿಸಲ್ಪಟ್ಟ ಯೋಕೋಹೋಮಾ ಪ್ರಸ್ತುತಪಡಿಸುತ್ತಿದೆ ವರ್ಲ್ಡ್ ಕ್ಲಾಸ್ ಟೈರ್ಗಳು. ಇದೀಗ ನೂತನವಾಗಿ ಆರಂಭಗೊಂಡಿರುವ ಯೋಕೋಹೋಮಾ ಕ್ಲಬ್ ನೆಟ್ವರ್ಕ್ನಲ್ಲಿ ಲಭ್ಯ. ಸಂಪರ್ಕಿಸಿ ಮೋಹನ್ ಸರ್ವಿಸ್ ಸ್ಟೇಷನ್ ಅಂಡ್ ಸೇಲ್ಸ್, ಓಂಕಾರೇಶ್ವರ ದೇವಸ್ಥಾನ ರಸ್ತೆ, ಮಡಿಕೇರಿ. ಕಾಲ್ 9800990125. ಪೊನ್ನಂಪೇಟೆ ಕೊಡವ ಸಮಾಜತ್ರ ಆದನೆಲು ಕೊಡವ ಸಾಂಸ್ಕೃತಿಕ ದಿನಾಪಿಂಜ ಪುತ್ತರಿ ಕೋಲು ಮಂದು ನಮ್ಮ ಇದೇ 5 ನಾರಾಚ ಪಲಕ 10 ಕೊಡವ ಸಮಾಜ ಸಭಾಬಾಡಲು ಅಧ್ಯಕ್ಷ ಚೊಟ್ಟಕ್ಮಾಡ ರಾಜೀವ್ ಬೋಪಯ್ಯ ಅಂಡ ಕೊಡವು ಕಾರ್ಯಕ್ರಮ ನಡಪ. ಕಾರ್ಯಕ್ರಮತ್ ಪದ್ಮಶ್ರೀ ಪ್ರಶಸ್ತಿ ಪಡೆದ ಹಾಕಿ ಕಳಿಕಾರ ಮೊಳ್ಳೇರ ಪಿ ಗಣೇಶ್, ಪಿಂಜ ಅಂತಾರಾಷ್ಟ್ರೀಯ ಅಥ್ಲೀಟ್ ತೀತಮಡ ಅರ್ಜುನ್ ದೇವಯ್ಯ ಅಯ್ಯಂಗಕ್ಕ ಸನ್ಮಾನ, ಪಲತರ ಸಾಂಸ್ಕೃತಿಕ ಪ್ರದರ್ಶನ ಇಪ್ಪ. ಕೊಡವ ಮಹಾಜನ ಎಲ್ಲರೂ ಈ ಕಾರ್ಯಕ್ರಮದ ಕೂಡಿಯಾಡೋಣ ಸಮಾಜತ್ರ ಕಾರ್ಯದರ್ಶಿ ಪೊನ್ನಿಮಾಡ ಸುರೇಶ್ ಕಟ್ಟಂಡಿತು. ಎಸ್ಎಸ್ ಹಾಸ್ಪಿಟಲ್ ಕ್ರೆಸೆಂಟ್ ಸ್ಕೂಲ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಇಲ್ಲಿ ಖ್ಯಾತ ಮಕ್ಕಳ ತಜ್ಞರು ಫ್ಯಾಮಿಲಿ ಫಿಸಿಷಿಯನ್ ಆದ ಡಾಕ್ಟರ್ ಶಿಲ್ಪಾ ಸತೀಶ್ ಹಾಗೂ ಖ್ಯಾತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸತೀಶ್ ಶಿವಮಲ್ಲಯ್ಯ ಲಭ್ಯರಿರುತ್ತಾರೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 8431285500. ನಿಮ್ಮ ಕಲ್ಪನೆಯ ಫರ್ನಿಚರ್ ಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ನಾಪುಕ್ಲುವಿನಲ್ಲಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಟಿ ಕೂಟ್ ಫರ್ನಿಚರ್, ಟಿ ಕೂಟ್ ಫರ್ನಿಚರ್, ಕಾರೆಕಾರ್ಡ್, ಮಡಿಕೇರಿ ರೋಡ್, ನಾಪುಕ್ಲು. ಏನ್ರಿ, ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸೈನ್ಸ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ಸ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 ದೂರ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243002323 ಅಥವಾ 9243002424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731900111. ದೇಶದಲ್ಲೇ ಹೊಸ ಟ್ರೆಂಡ್ ಸೃಷ್ಟಿಸಿರುವ ಭಾರತದ ಅತ್ಯಂತ ಜನಪ್ರಿಯ ಬೇಡಿಕೆಯ ವಾಹನ ಸಂಸ್ಥೆಯಾದ ಕಿಯಾ ಈಗ ಕಿತ್ತಲೆನಾಡದ ಕೊಡಗಿನ ಕುಶಾಲನಗರದಲ್ಲಿ ಆರಂಭಗೊಂಡಿದೆ. ಕಿಯಾ ವಾಹನಗಳ ಅತ್ಯಾಕರ್ಷಕ ಡಿಸ್ಪ್ಲೇ, ನಿಮ್ಮ ಮನ ಮುಟ್ಟಿಸುವಂತಹ ಡೆಮೋ, ಸೆಲ್ಟಾಸ್, ಸಾನೆಟ್, ಕಾರ್ನಿವಲ್ ಕಾರ್ಗಳ ಸೇಲ್ಸ್ ಅಂಡ್ ಸರ್ವಿಸ್, ಎಲ್ಲಾ ರೀತಿಯ ಸ್ಪೇರ್ ಪಾರ್ಟ್ಸ್. ಟೆಸ್ಟ್ ಡ್ರೈವ್ ಗಾಗಿ ಬನ್ನಿ ಕೊಡಗಿನಲ್ಲೇ ಅತಿ ದೊಡ್ಡ ಕಾರ್ ಶೋರೂಮ್ ಕಿಯಾಗೆ. ನಿಧನ ಸುದ್ದಿ. ಭಾಗಮಂಡಲ ಕೋರಂಗಲ ಗ್ರಾಮದ ನಂಗಾರು ಕಾಳಪ್ಪನವರ ತಾಯಿ ಮುತ್ತವ್ವ ಅವರು ಇಂದು ಸಂಜೆ ನಿಧನರಾದರು. 99 ವರ್ಷ ಪ್ರಾಯದ ನಂಗಾರು ಮುತ್ತವ್ವ ಅವರ ತವರು ಮನೆ ತೋಟಂಬೈಲು. ಇವರ ಅಂತ್ಯಕ್ರಿಯೆ ನಾಳೆ 2 ಗಂಟೆಯೊಳಗೆ ಇವರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಬಾಳಲೆ ಕೊಟ್ಟಕೇರಿ ಅಳಮೇಂಗಡ ಪೌತಿ ಅಣ್ಣಯ್ಯ ಅಂಡಮು ಅಶೋಕ್ ಇಂದು 24 ಗಂಟೆಗೆ ಮರಣಪಟ್ಟಿತು. 63 ವೈದ್ಯರ ಅಳಮೇಂಗಡ ಅಶೋಕ್ ಅಂಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಾಳೆಲೆ ಗ್ರಾಮತರ ಅಂಗಡ ಸ್ವಂತ ಗ್ರಾಮದಲ್ಲಿ ನಡಪ. ಮಕ್ಕಂದೂರು ಗ್ರಾಮದ ಕಟ್ಟೆಮನೆ ಶಿವರಾಮ ಅವರು ಇಂದು ಮಧ್ಯಾಹ್ನ ನಿಧನರಾದರು. 84 ವರ್ಷ ಪ್ರಾಯದ ಕಟ್ಟೆಮನೆ ಶಿವರಾಮ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ದೇವಣಗಿರಿ ಗ್ರಾಮತರ ಐಚಂಡ ಪೌತಿ ಮುದ್ದಪ್ಪ ಅಂಗಡ ಪೊಣ್ಣು ಮೇನಕಿ ಅಂಗ ಇಂದು ಮಜ್ಜಣ ಮರಣಪಟ್ಟಿತು. 63 ವೈತರ ಐಚಂಡ ಮೇನಕಿ ಅಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೆ ಒಕ್ಕತೂಟಗಳತ್ತು ನಡಪ. ಬೇಗೂರು ತಿರ್ಪಗೋಡ ಕಾರಳನ ಕೋಳೆರ ಮುತ್ತಣ್ಣ ಅಂಡ ಮೋ ಪಾಪು ಸುಬ್ಬಯ್ಯ ಇಂದು ಮರಣಪಟ್ಟಿತು. 68 ವೈತರ ಮಾಜಿ ಪಟ್ಟಾಳಕಾರ ಕೋಳೆರ ಪಾಪು ಸುಬ್ಬಯ್ಯ ಅಂಡ ಆಖಿರಿ ಕಾರ್ಯ ನಾಳೆ ಮಜ್ಜಾನತರ ಮೀದ ಬೇಗೂರು ತಿರುಪಗೋಡಲುಳ್ಳ ಅಂಡ ಐನ್ಮನರ ಕ್ಯಾಕೊಳತಲ್ ನಡಪ. ತೆರಾಲು ಗ್ರಾಮ ಬೊಮ್ಮಂಜಿ ಕಾರಳನ ಬೊಟ್ಟಂಗಡ ಗಣೇಶ್ ಪಿನ್ನ ಲೋಕರ ಅಂಡ ಪಪ್ಪ ಸಾಬು ನಾಚಪ್ಪ ಇಂದು ಮರಣಪಟ್ಟಿತು. 96 ಬೈತರ ಬೊಟ್ಟಂಗಡ ಸಾಬು ನಾಚಪ್ಪ ಅಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ಅಂಡ ಸ್ವಂತ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕ್